ಆಕಾಶವಾಣಿ ಮಡಿಕೇರಿ ನಿಧನ ಸುದ್ದಿ. ನೆಲ್ಜಿ ಕರಳಾನ ಮಣವಟ್ಟಿರ ಅಚ್ಚಪ್ಪ ಅಪ್ಪಾಜಿ ಅಯ್ಯಂಗ ಇಂದು ಮರಣಪಟ್ಟಿತ್ತು. 99 ಬೈತ್ರ ಮಣವಟ್ಟಿರ ಅಚ್ಚಪ್ಪ ಅಪ್ಪಾಜಿ ಇಂಗಡ ಆಕಿರಿ ಕಾರ್ಯ ನಾಳೆ ಮಚ್ಚಣ 1 ಗಂಟೆಗೆ ಸ್ವಂತ ಮನೆಯ ನಡಪ. ಬೆಸ್ಕೂರು ಗ್ರಾಮತ್ರ ಪೊನ್ನಿಮಡ ರಾಜು ದೇವಯ್ಯ ಅಯ್ಯಂಗ ಇಂದು ಪೊಲಾಕ ಮರಣಪಟ್ಟಿತ್ತು. 76 ಬೈತ್ರ ಪೊನ್ನಿಮಡ ರಾಜು ದೇವಯ್ಯ ಅಯ್ಯಂಗಡ ಆಕಿರಿ ಕಾರ್ಯ ನಾಳೆ ಪೊಲಾಕ 8 ಗಂಟೆಗೆ ಬೆಸ್ಕೂರು ಗ್ರಾಮತ್ರ ಒಕ್ಕ ತುಟುಂಗಳತ್ತು ನಡಪ. ಸೋಮರ್ಪೇಟೆ ಶಿರಂಗಳಿ ಮೂರ್ಕಂಡ ಮಣಿ ಅಯ್ಯಂಗಡ ಪೊಣ್ಣು ಬೇಬಿ ಅಯ್ಯಂಗ ಇಂದು ಮರಣಪಟ್ಟಿತ್ತು. 73 ಬೈತ್ರ ಮೂರ್ಕಂಡ ಬೇಬಿ ಅಯ್ಯಂಗಡ ತಾಮನೆ ಗರ್ವಾಲೆ ನಾಪಂಡ ಆಕಿರಿ ಕಾರ್ಯ ನಾಳೆ ಮಚ್ಚಣತ್ರ ಮೇಲ್ದ ಸ್ವಂತ ಮನೆಯಲ್ಲಿ. ಪಾರಣೆ ಗ್ರಾಮ ಹತ್ರ ಕೋತಿ ನಿವಾಸಿ ಉಮಣಕುಟ್ಟಡ ಮಣಿ ಅಯ್ಯಂಗ ಇಂದು ಮರಣಪಟ್ಟಿತ್ತು. ಉಮಣಕುಟ್ಟಡ ಮಣಿ ಅಯ್ಯಂಗಡ ಆಕಿರಿ ಕಾರ್ಯ ನಾಳೆ ಮಚ್ಚಣ ನಡಪ. ಪೊನ್ನಪೇಟೆ ನಿವಾಸಿ ಅಮ್ಮವನ ಕೃಷ್ಣಪ್ಪ ಅವರ ಪತ್ನಿ ತಾರಾಮಣಿ ಅವರು ಇಂದು ನಿಧನರಾದರು. 85 ವರ್ಷ ಪ್ರಾಯದ ಅಮ್ಮವನ ತಾರಾಮಣಿ ಅವರ ಅಂತ್ಯಕ್ರಿಯೆ ನಾಳೆ ಬೆಳಗ್ಗೆ 10 ಗಂಟೆಗೆ ಹಿಂದೂ ರುದ್ರಭೂಮಿಯಲ್ಲಿ ನಡೆಯಲಿದೆ. ನಿಧನ ಸುದ್ದಿ ಕೇಳಿದಿರಿ. ಆಕಾಶವಾಣಿ ಮಡಿಕೇರಿ ಸುದ್ದಿ ಜಂಪಿ. ಪ್ರಾಯೋಜಕರು ಅಂಬೇಕಲ್ಲು ಶ್ರೀ ಕುಶಾಲಪ್ಪ, ಶ್ರೀಮತಿ ಸುಶೀಲಾ, ಮಕ್ಕ ಜೀವನ್, ನವೀನ್, ವಿನೋದ್ ಹಂಗೆ ಸಂಸಾರ. ಸುದ್ದಿ ಜಂಪೆ ಓದ್ತಾ ಇರೋ ಕಲ್ಲು ಮುಟ್ಲು ಜಶ್ಮಿ ಚಿಂತು ಜಂಪೆನ ವಿವರ. ಕೊಡಗು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಸೇರಿದಂಗೆ ಬೇರೆ ಬೇರೆ ಸಂಘ ಸಂಸ್ಥೆಗಳ ಸಹಕಾರಲ್ಲಿ ನಡೆದ ನಶಾಮುಕ್ತ ಭಾರತ, ಸ್ವಾಸ್ಥ್ಯ ಭಾರತ ಹಾಗೆ ಅಂಗಾಂಗದಾನ ಅಭಿಯಾನದ ಮೆರವಣಿಗೆಗೆ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿ ಡಾ ಬಿಸಿ ಭಗವಾನ್ ಅವು ಹಸಿರು ನಿಶಾನೆ ತೋರಿಸಿ ಉದ್ಘಾಟಿಸಿದರು. ಮತ್ತೆ ಅವು ಮಾತಾಡಿ ಅಂಗಾಂಗದಾನ ಮಾಡೋದ್ರಿಂದ ಎಷ್ಟೋ ಜನರ ಜೀವ ಉಳಿಸಿದಂಗಾದೆ, ಎಲ್ಲ ಕಾಲೇಜಲ್ಲಿ ಮಾದಕ ದ್ರವ್ಯದಿಂದ ರಕ್ಷಿಸಿ ತಮ್ಮ ಕ್ಯಾಂಪಸ್ನ ಮಾದಕ ವಸ್ತು ಮುಕ್ತ ಕ್ಯಾಂಪಸ್ ತಳಿ ಘೋಷಿಸಕುತ್ತ ಸಲಹೆ ನೀಡಿದರು. ಶನಿವಾರ ಸಂತೆಯಲ್ಲಿ ಹೊಸದಾಗಿ ಕಟ್ಟಿದ ಬಸ್ ನಿಲ್ದಾಣಕ್ಕೆ ಕೆಎಂ ಕಾರ್ಯಪ್ಪ ಅವರ ಹೆಸರಿಡಿಕೆ ನಿರ್ಧರಿಸಲಾಗುತ್ತು ತಿಳಿ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವು ತಿಳಿಸಲು. ಶನಿವಾರ ಸಂತೆ ಗ್ರಾಮದಲ್ಲಿ ಹುಟ್ಟಿ ಬೆಳೆದ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಅವರ ಸೇನಾ ಕ್ಷೇತ್ರದ ಸೇವೆಯನ್ನು ನೆನೆಸಿ ಈ ಹೆಸರಿಡಕ್ಕೂ ಆ ನಿಟ್ಟಿನಲ್ಲಿ ಕ್ಯಾಬಿನೆಟ್ನ ಒಪ್ಪಿಗೆ ಪಡೆಯಲಾದಂತ ಹೇಳಿದರು. ಕೊಡವ ಸಾಹಿತ್ಯ ಹಂಗೆ ಸಂಸ್ಕೃತಿ ಮೇಲೆ ಆಸಕ್ತಿ ಅಭಿಮಾನ ಹುಟ್ಟಿಸುವ ಉದ್ದೇಶದಿಂದ ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಹೊಸದಾಗಿ ಕಟ್ಟಿರುವ ಕೊಡವ ಪುಸ್ತಕ ಪತ್ತಾಯ ಯೋಜನೆ ಒಳ್ಳೆಯತ್ತ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೆ ಶಾಸಕರಾದ ಎಸ್ ಪೊನ್ನಣ್ಣ ಅವು ಮೆಚ್ಚುಗೆ ಮಾತಾಡಿದ್ರು. ಅವು ಕೊಡವ ಪುಸ್ತಕ ಪತ್ತಾಯ ಜಂಬನ್ನ ಉದ್ಘಾಟಿಸಿ ಮಾತಾಡಿ ಒಂದು ಭಾಷೆ ಇದ್ದರೆ ಮಾತ್ರ ಸಂಬಂಧಪಟ್ಟ ಜನಾಂಗ ಹಾಗೆ ಸಂಸ್ಕೃತಿ ಉಳಿಯಕ್ಕೆ ಸಾಧ್ಯ ಅಂತ ಹೇಳಿದ್ರು. ತಾರೀಖು 10 ಹೊತ್ತಾರೆ 10 ಗಂಟೆಯಿಂದ ಹಿಂಬತ್ತು 5 ಗಂಟೆ ಮುಟ ಮೂರ್ನಾಡು, ನಾಪಕ್ಕುಲು, ಪಾರಾಣೆ, ಹೊದ್ದೂರು, ಮರುಗೋಡು, ಹಾಕತ್ತೂರು, ಹೊಸ್ಕೇರಿ, ನರಿಯಂದಡ, ನಾಪಕ್ಕುಲು, ಬಲ್ಲಮೋಟಿ, ಎಮ್ಮೆಮಾಡು ಸುತ್ತಮುತ್ತಲ ಜಾಗಲಿ ಕರೆಂಟ್ ಇರ್ದುಲೆ. ಹಂಗೆ ತಾರೀಖು 10 ಹೊತ್ತಾರೆ 10 ಗಂಟೆಯಿಂದ ಹಿಂಬತ್ತು 6 ಗಂಟೆ ಮುಟ ವಿರಾಜಪೇಟೆ, ಸಿದ್ದಾಪುರ, ಬಿಟ್ಟಂಗಾಲ, ಬಿಷಟ್ಟಿಗೆರಿ, ಕೆದಮಳ್ಳೂರು, ಕಾಕುಟುಪರಂಬು, ಕದ್ನೂರು, ಅರ್ಜಿ, ಸಿದ್ದಾಪುರ, ಮಾಲ್ದಾರೆ, ಗುಹೆ, ಅಮ್ಮತ್ತಿ, ಹಾಲ್ಗುಂದ, ಕಣ್ಣಂಗಾಲ ಸುತ್ತಮುತ್ತ ಜಾಗಲಿ ವಿದ್ಯುತ್ ಇರ್ದುಲೆ ತಳಿ ವಿದ್ಯುತ್ ಇಲಾಖೆ ಪ್ರಕಟಣೆ ತಿಳಿಸಿತು. ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿ 2025-26 ಸಾಲಿ ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟೀಯ ಮಟ್ಟದಲ್ಲಿ ವಿಶೇಷ ಸಾಧನೆ ಮಾಡಿದ 18 ವರ್ಷದ ಒಳಗಿನ ಮಕ್ಕಳಿಂದ ಬಾಲ ಗೌರವ ಪ್ರಶಸ್ತಿಗೆ ಅರ್ಜಿನ ಕರೆದಳು. ಆಸಕ್ತಿರುವ ತಾರೀಖು 20 ಅರ್ಜಿನ ಹಾಕಕ್ಕು. ಜಾಸ್ತಿ ಮಾಹಿತಿಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆನ ಉಪನಿರ್ದೇಶಕರನ್ನು ಸಂಪರ್ಕಿಸಕ್ಕು. ಭಾರತೀಯ ಕ್ರೀಡಾ ಪ್ರಾಧಿಕಾರ ಸಾಹಿ ತರಬೇತಿ ಕೇಂದ್ರ ಮಡಿಕೇರಿ ಗೂಡೆಗಳ ಕ್ರೀಡಾ ಹಾಸ್ಟೆಲ್ಗೆ ಪ್ರತಿಭಾವಂತ ಹಾಕಿ ಕ್ರೀಡಾಪಟುಗಳ ಆಯ್ಕೆ ಪ್ರಕ್ರಿಯೆ ತಾರೀಖು 9 ಮತ್ತು 10 ಹೊತ್ತಾರೆ. 9 ಗಂಟೆಗೆ ಮಡಿಕೇರಿ ಪೇಟೆನ ಸಾಯಿ ಹಾಕಿ ಟರ್ಫ್ ಮೈದಾನದಲ್ಲಿ ನಡೆದಿದೆ. 12-15 ವರ್ಷದೊಳಗಿನ ಗೂಡೆಗ ಆಯ್ಕೆ ಪ್ರಕ್ರಿಯೆಯಲ್ಲಿ ಭಾಗವಹಿಸಕ್ಕು. ಕೊಡಗು ಜಿಲ್ಲಾ ಕನ್ನಡ ಪರಿಷತ್ ಮತ್ತು ಕೊಡಗು ಪತ್ರಿಕಾ ಭವನ ಟ್ರಸ್ಟ್ ಇವರ ಕೂಡುಕೂಟಲ್ಲಿ 2025-26 ಸಾಲಿನ ಕೊಡಗಿನ ಗೌರವ ಮದತಿ ಪ್ರಶಸ್ತಿ ಪ್ರದಾನ ಜಂಬರ ಮತ್ತು ಸಣ್ಣ ಕಥೆಗಳ ಗೌರವ ಮದತಿ ನಿಧಿ ಕಥಾ ಪೈಪೋಟಿನ ಇನಾಮು ವಿತರಣಾ ಜಂಬರ ತಾರೀಖು 11 ಹೊತ್ತಾರೆ 11 ಗಂಟೆಗೆ ನಡೆದಿದೆ. ಶ್ರೀಮತಿ ಕೃಪಾ ದೇವರಾಜ್ ಅವು ಈ ಪ್ರಶಸ್ತಿಗೆ ಆಯ್ಕೆಯಾಗಳು. ಚೇರಂಬಾಳೆ ಅರುಣ ಜೂನಿಯರ್ ಕಾಲೇಜ್ ಹತ್ತಿರದ ಬಸ್ ನಿಲ್ದಾಣದಲ್ಲಿ ಗುದ್ದಲಿ ಪೂಜನ ವಿರಾಜಪೇಟೆ ಶಾಸಕರದ ಎಸ್ ಪೊನ್ನಣ್ಣ ಅವು ನೆರವೇರಿಸಿದ್ದು ಮತ್ತೆ ಅವು ಅಲ್ಲಿನ ವಿದ್ಯಾರ್ಥಿಗಳೊಟ್ಟಿಗೆ ಮಾತುಕತೆ ನಡೆಸಿ ಮಕ್ಕಳ ಮುಂದಿನ ಭವಿಷ್ಯದ ಬಗ್ಗೆ ಅವರ ಗುರಿ ಸಾಧನೆ ಹಾಗೆ ಸಾಧಿಸುವ ದಾರಿ ಬಗ್ಗೆ ವಿವರಣೆ ನೀಡಿದ್ದು. ರಾಷ್ಟೀಯ ಜಂತು ಹುಳು ನಿವಾರಣಾ ಕಾರ್ಯಕ್ರಮ ಜಿಲ್ಲೆಯಲ್ಲಿ ತಾರೀಖು 10 ನಡೆಯಲಿದ್ದು 1-19 ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ ಜಂತು ಹುಳು ನಿವಾರಣೆ ಆಲ್ಬೆಂಡೆಜಲ್ ಮಾತ್ರೆ ವಿತರಿಸಕ್ಕೂ ಅರ್ಹ ಮಕ್ಕ ಹೊರಗುಳಿಯಕಾಗದು ತಿಳಿ ಜಿಲ್ಲಾಧಿಕಾರಿ ಎಸ್ ಎ ಸೋಮಶೇಖರ್ ಅವರು ತಿಳಿಸಲು. ಅವು ಜಿಲ್ಲಾಧಿಕಾರಿ ಕಚೇರಿ ಸಭಾಭವನದಲ್ಲಿ ನಡೆದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತಾಡಿ ಸರ್ಕಾರದ ನಿರ್ದೇಶನಂಗೆ ಈ ಕಾರ್ಯಕ್ರಮನ ಜಾರಿಗೆ ತಾಕೆ ಕ್ರಮ ವಹಿಸಲಾದ್ಯತ ಹೇಳಿದರು.